ಕೊಡುವೆ ನಲ್ಲಿ ಹುಡುಕುವೆಯೇ ಏಕೆ ನಿಲ್ಲೇ ನಿಲ್ಲಿ ಇಲ್ಲಿರುವೆ ನಲ್ಲಿ ಮರೆತು ನನ್ನಲೆ ಮನಸೋದು ಓದಲು ತಾಮರೆತು ಹಿಂಗೆಯೇ ಬರುತ್ತಿದ್ದ ಅವರೇ ತಾವು ಹಿಂಗೆಯೇ ಬರುತ್ತಿದ್ದ ಅವರೇ ತಾವು ನಿಮಗೆ ನಾಚಿಕೆಯು ಸರಿಯಲ್ಲ ಮಾತಾಡಿ ನಲ್ಲ ಕಂಡಾಗ ಸಿಡಿದಾಡಿ ಮುಖವನೆ ಮರೆ ಮಾಡಿ ಕಂಡಾಗ ಸಿಡಿದಾಡಿ ಮುಖವನೆ ಮರೆ ಮಾಡಿ ಮನದಲ್ಲಿ ತಾನೊಲಿದ ಅವಳೇ ನೀನು ಮನದಲ್ಲಿ ತಾನೊಲಿದ ಅವಳೇ ನೀನು ನನಗಾಗಿ ನೀನೊಲಿದ ಪರಿಯೇನು ನೀ ಹೇಳಿ ನಲ್ಲೇ ಮಾತಾಡಿ ನಲ್ಲ ನೀ ಹೇಳಿ ನಲ್ಲೇ